टीवी के बारे में ज्यादा जानकारी के लिए 1800-11-6666 पर संपर्क करें। ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್, ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. SSLC ನಂತರ ಅಥವಾ SSLC ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9448300994. 9448300994. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕಬ್ಬು ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕು ಉಪ್ಪಲದಿನಿ ಗ್ರಾಮದ ಪರಶುರಾಮ್ ಸಂಗಪ್ಪ ಸಂತಿ ಅವರೊಂದಿಗೆ ಮಾತುಕತೆಯನ್ನು ಇವರನ್ನು ಮಾತನಾಡಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಬಬಲೇಶ್ವರ ತಾಲೂಕು ಉಪ್ಪಲದಿನಿ ಗ್ರಾಮದ ಯುವ ಕೃಷಿಕರಾಗಿರುವಂತಹ ಪರಶುರಾಮ್ ಸಂಗಪ್ಪ ಸಂತಿಯವರು ನಮ್ಮ ಜೊತೆಗಿದ್ದಾರೆ. ಸಣ್ಣ ರೈತರು, ಒಳ್ಳೆಯ ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ, ಕಬ್ಬು ಮತ್ತು ಇತರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅವರ ಅನುಭವ ತಮಗೆಲ್ಲ ಮಾರ್ಗದರ್ಶಿ ಆಗಬಹುದು ಅಂತೇಳಿ ನಮಗೆ ಅನಿಸ್ತದೆ. ನಮಸ್ಕಾರ ಪರಶುರಾಮ್ ಅವರೇ. ನಮಸ್ಕಾರ ಸರ್. ಯಾವಾಗಿಂದ ಒಕ್ಕಲ್ತನ ಮಾಡ್ತಾ ಇದ್ರಿ ತಾವು? ಈ ಒಂದು 3-4 ವರ್ಷದಿಂದ ಚಲು ಮಾಡಿದ್ದೇವೆ ಒಕ್ಕಲ್ತನ. ಆದಷ್ಟು ಸಾವಯವದಲ್ಲಿ ಬೆಳೆಯಕ್ಕೆ ಇಚ್ಛಪಡ್ತೇವೆ, ಕೆಮಿಕಲ್ನ ಅವಾಯ್ಡ್ ಮಾಡ್ತಾ ಬರ್ತಾ ಇದ್ದೀವಿ ಸರ್. ಎಷ್ಟು ಜಮೀನು ಅದು ತಮಗೆ? ನಮಗೆ ನಾವಪ್ಪಾರು 3 ಮಂದಿ ರೀ. ನಮ್ಮದು ಇನ್ನೂ ಜಾಯಿಂಟ್ ಫ್ಯಾಮಿಲಿ ರೀ. ನಮ್ಮದು 16 ಎಕರೆ ಜಮೀನಿದೆ ರೀ ಉಪ್ಪಲದಿನಿಯಲ್ಲಿ. ಅದರಲ್ಲಿ ಒಂದು 7 ಎಕರೆ ಉಳ್ಳಿಗಡ್ಡೆ ಇದೆ ರೀ, ಒಂದು 4 ಎಕರೆ ಕಬ್ಬಿದೆ ರೀ, ಮತ್ತು ದಳಂಬರಿ 2 ಎಕರೆ ಇದೆ ರೀ. ಪಪ್ಪಾಯ ರೀಸೆಂಟಾಗಿ ತೆಗೆದಿದ್ದೇವೆ ರೀ. ಇಳುವರಿ ಎಲ್ಲ ಚೆನ್ನಾಗಿದೆ. ಕಬ್ಬಿನ ಇಳುವರಿ ಎಷ್ಟು ಬರ್ತಾ ಇದೆ ನಮಗೆ? ನಮ್ಗೆ ಈಗ 71 ಟನ್ ಬಂದಿದೆ ಎಕರೆಗೆ. ನಾವು ಆದಷ್ಟು ವರ್ಮಿ ಕಂಪೋಸ್ಟು ಮತ್ತು ತಿಪ್ಪೆ ಕೊಟ್ಟಿಗೆ ಗೊಬ್ಬರ ಇವನ್ನೇ ಯೂಸ್ ಮಾಡ್ತಾ ಇದ್ದೀವಿ. ರಾಸಾಯನಿಕಗಳನ್ನು ಉಪಯೋಗ ಮಾಡೋದಿಲ್ಲ? ರಾಸಾಯನಿಕನ 30% ಯೂಸ್ ಮಾಡ್ತೇವೆ. ಒಂದು 4 ಎಕರೆ ಕೂಡಿ ಒಂದು ಪಾಕೆಟ್ ಯೂರಿಯಾ, ಒಂದು ಪಾಕೆಟ್ DAP, ಪೊಟ್ಯಾಶ್, ಅದ್ರ ಜೊತೆ ಕೊಟ್ಟಿಗೆ ಗೊಬ್ಬರ, ರೂಟ್ ಜೋನ್, ಇಷ್ಟು ಮಿಕ್ಸ್ ಮಾಡಿ ಒನ್ ಟೈಮ್ ಅಷ್ಟೇ ಕೊಡೋದು. ನೆಕ್ಸ್ಟ್ ಟೈಮ್ ಏನೈತೆ ಗೋಕೃಪಾಮೃತ, ಇವನ್ನ ಈಗ ಸ್ಲರಿ ಈ ಥರ ಎಲ್ಲ ಇದು ಕೊಡ್ತೀವಿ. 71 ಟನ್ ಕೂತಿದೆ ಎಕರೆಗೆ. 71 ಟನ್ ಅಂದ್ರೆ ಅಡ್ಡಿಲ್ಲ, ನಿಮಗೆ ಒಳ್ಳೆ ಇಳುವರಿ ಅದ. ಇನ್ನೂ ಇದು ಹೆಚ್ಚಾಗಬೇಕು ಅಂತಂದ್ರೆ ಏನಾದರೂ ಅದ್ರ ಬಗ್ಗೆ ವಿಚಾರ ಮಾಡಿರಿ? ಈಗ ಅಂದ್ರೆ ನಂದು 4 ಫೂಟಿನ ಸಾಲ ಇದೆ ರೀ. ಅದನ್ನೇ ಸಾಲ್ನ ಸಾಲಿಂದ ಸಾಲ 4.5 ಫೂಟ್ ಮಾಡ್ಬೇಕಂತ ವಿಚಾರ ಇದೆ. ಇನ್ನೂ ಇದಕ್ಕಿನ ಉತ್ಪನ್ನ ಹೆಚ್ಚು ಜಾಸ್ತಿ ತಗೋಬೇಕು ಅನ್ನೋದು ಇದೆ ರೀ. ಅಂದ್ರೆ ಅಂತರ ಹೆಚ್ಚು ಮಾಡಬೇಕು ಅಂತ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ಮತ್ ಏನು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಇಳುವರಿ ಹೆಚ್ಚಾಗಬಹುದು ಅಂತೀರಿ? ಅದ್ರ ಜೊತೆ ರೀ ಇದನ್ನ ಸಾವಯವ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಕೊಟ್ಕೊಂಡು ಅಂತರ ಹೆಚ್ಚು ಮಾಡಿಕೊಂಡು ಅದ್ರೊಳಗೆ ಒಳಗಡೆ ರೀ ಸೂರ್ಯನ ಕಿರಣ ಭೂಮಿ ಒಳಗೆ ಬಿಡ್ಬೇಕು, ಗಾಳಿ ಆಡ್ಬೇಕು. ಮತ್ತ ಅದ್ರ ಸೆಂಟರ್ ಈ ಕಾಯಿಪಲ್ಲೆ ಐತಿ, ಬೆಳ್ಕೋಬಹುದು ರೀ. ಅದರಲ್ಲಿಂದ ಮೆಣಸಿನ ಗಿಡ ಅವು ಇವು ಬೆಳ್ಕೊಂಡ್ರೆ ನಮ್ಗೆ ಹೆಚ್ಚು ಗೊಬ್ಬರನು ಕೊಟ್ಟಂಗಾಗುತ್ತೆ, ನಮ್ಗೆ ಈ ಕಾಯಿಪಲ್ಲೆ ಐತಿ ಇದನ್ನ ನಮಗೂ ಸಿಕ್ಕಂಗಾಗ್ತೈತಿ. ಈಗ ನಿಮ್ಮ ಹೊಲದೊಳಗೆ ಏನು ಬೆಳೆಗಳ ಉಳಿಕೆ ಉಳಿತಾವ ನೋಡ್ರಿ, ಈಗ ದಂಟ್ ಇರ್ಬೋದು, ರೌದ್ ಇರ್ಬೋದು, ಅಥವಾ ಎಲೆಗಳಿರ್ಬೋದು, ಸೊಪ್ಪು ಇರ್ಬೋದು, ಇವುಗಳನ್ನ ಮತ್ತೆ ನೀವು ನೆಲಕ್ಕೆ ಹಾಕಿ ಅದನ್ನೇ ರೋಟೋವೇಟರ್ ಮೂಲಕ ಮಣ್ಣಿಗೆ ಸೇರಿಸುವಂತಹದ್ದು ಏನಾದರೂ ಮಾಡಿದ್ರೆ ನಿಮ್ಮ ಮಣ್ಣಿನ ಒಂದು ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ, ಪೋಷಕಾಂಶ ಕೂಡ ಹೆಚ್ಚಿಗೆ ಆಗ್ತದೆ. ಇದ್ರ ಬಗ್ಗೆ ಏನಾದರೂ ನೀವು ಮಾಡ್ತಾ ಇದ್ದೀರಿ? ಅದನ್ನೇ ಮಾಡ್ತಾ ಇದ್ದೀವಿ. ಈಗ ಪಪ್ಪಾಯ ಹಾಕಿದ್ದೀವಿ ರೀಸೆಂಟ್ ಆಗಿ, ಅದನ್ನೇ ಕಲ್ಟಿವೇಟರ್ ಮೂಲಕ ಅದನ್ನೇ ಮಣ್ಣಲ್ಲಿ ಮುಳುಗಿಸಿದೇವ್ರಿ. ಅದರಲ್ಲಿ ಉಳ್ಳಾಗಡ್ಡಿ ತಕೊಂಡಿದ್ದೀರಿ. ಉಳ್ಳಾಗಡ್ಡಿ ತಕೊಂಡ ನಂತರ ಈ ಉಳ್ಳಾಗಡ್ಡಿನೂ ಅದನ್ನ ಹೆರಚಿಕೆರಿಂದ ಅದರ ತಪ್ಪಲಾನು ಭೂಮಿಗೆ ಕೊಡ್ತಾ ಇದೆ. ಹಸಿರೆಲೆ ಗೊಬ್ಬರನು ಇದು ಮತ್ತು ಡಂಚು ಸೆಣಬು ಇವನ್ ಬೆಳ್ಕೊಂಡು ಬಿತ್ತತಾ ಇದೆ. ಡಂಚ ಸೆಣಬು ನೀವು ಎರಡೂ ಬೆಳೆದ್ರಿ? ಸೆಣಬು ಬೆಳೆದಿದ್ದೀವಿ, ಡಂಚ್ ಬೆಳೆದಿಲ್ಲ ರೀ. ಡಂಚ್ ಈಗ ನೆಕ್ಸ್ಟ್ ಉಳ್ಳಿಗಡ್ಡಿ ತಕ್ಕೊಂಡು ಹಾಕ್ಬೇಕಂತಿದೆ ರೀ. ನಿಮಗದು ಸೆಣಬು ಬೆಳೆದಿದ್ದಕ್ಕೆ ಮಣ್ಣಿನ ಆರೋಗ್ಯದೊಳಗೆ ಏನಾದರೂ ಬದಲಾವಣೆ ಕಾಣಿಸ್ತದ ಅಥವಾ ಇಳುವರಿ ಮೇಲೆ ಏನಾದರೂ ಬದಲಾವಣೆ ಕಾಣಿಸ್ತದ? ಇಳುವರಿ ಜಾಸ್ತಿ ಕೆಮಿಕಲ್ ಗೊಬ್ಬರಕ್ಕಿಡೋಕ್ಕಿಂತ ಇದು ಸೆಣಬು ಹಾಕೋದ್ರಿಂದ ಹೆಚ್ಚಿನ ಉತ್ಪಾದನೆ ಬರುತ್ತೆ ರೀ. ಈಗ 40-50 ಟನ್ ತೆಗಿಯಾವಿದ್ರೆ 60-70 ಟನ್ವರೆಗೂ ಆರಾಮಾಗಿ ತಕ್ಕೋಬೋದು. ಆದಷ್ಟು ಬೇಗ ಬಿಸಿಲನ್ನ ಭೂಮಿಗೆ ಉಣಿಸೋ ವ್ಯವಸ್ಥೆ ಮಾಡಿಸ್ಬೇಕು ರೀ. ಅಂದರೆ ಮ್ಯಾಗೆ ಮ್ಯಾಗೆ ನೀರು ಬಿಡೋದು ವಿತ್ ಸಡನ್ಲಿ ಹಾಗೆ ನೀರು ಹೋಗ್ತಾ ಇರ್ತೈತೆ. 30% ಅಷ್ಟೇ ನೀರು ಬೆಳೀತಗೋತೈತಿ. ಹಾಗೆ ವೇಸ್ಟ್ ನೀರು ಹಾಗೆ ಹೋಗಿಸ್ಬಿಡೋದು. ಅತಿ ಹೆಚ್ಚು ತಂಪಾದರೆ ಬೆಳೆ ಜಾಸ್ತಿ ಉಟಾಣಿಕೆ ಬರಲ್ಲ ರೀ. ನೆಲ ಆರೈಸೆ ಕೊಡ್ಬೇಕು ರೀ ಯಾವಾಗಲೂ. ಅಂದ್ರೆ ನೀರನ್ನ ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು. ಈಗ ತಾವು ಕಬ್ಬು ಬೆಳೀತಾ ಇದ್ದೀರಿ, ಒಳ್ಳೆ ಇಳುವರಿ ಅದ, ಇನ್ನು ಮುಂದಿನ ದಿವಸಗಳಲ್ಲಿ ಇದನ್ನ ಹೆಚ್ಚು ಮಾಡಬೇಕು ಅನ್ನುವಂತ ವಿಚಾರ ಕೂಡ ಹೇಳಿದ್ರಿ. ಪಪ್ಪಾಯಿ ಬೆಳೆದ್ರಲ್ಲ, ಪಪ್ಪಾಯಿ ಯಾವ ರೀತಿಯಾದಂತಹ ಒಂದು ಇಳುವರಿ ಬಂತು, ಯಾವ ತಳಿ ಬೆಳೆದ್ರಿ ನೀವು? ನಾವು 786 ರೆಡ್ ಲೇಡಿ ಪಪ್ಪಾಯ ಬೆಳೆದೇವ್ ರೀ. ಪಪ್ಪಾಯ ಅದು 3 ಎಕರೆ ಹೆಚ್ಚಿದ್ದೇವ್ ರೀ. ಅದು 3 ಎಕರೆ ನಮಗೆ ಆಗ 15-30 ರೂಪಾಯಿ ರೇಟ್ ಇತ್ತು ರೀ. ಆ ಟೈಮ್ನಾಗ 11 ತಿಂಗಳಲ್ಲಿ 12 ಲಕ್ಷ ರೂಪಾಯಿ ಇನ್ಕಮ್ ತಗೋ, 2 ಲಕ್ಷ ಖರ್ಚು ಮಾಡಿದ್ರು ನೋಡಿ, ನಮಗೆ 10 ಲಕ್ಷ ಉಳಿತು ರೀ ಇನ್ಕಮ್. ಅಂದ್ರೆ 3 ಎಕರೆದೊಳಗಿದ್ದು 3 ಎಕರೆದೊಳಗೆ 11 ತಿಂಗಳದೊಳಗೆ ರೇಟ್ 30-35 ರೂಪಾಯಿ ಇತ್ತು. ಈ ಸಲ ಏನು ರೇಟು 10-15 ರೊಳಗೆ ಮಾರ್ತೀರಿ, 7 ಲಕ್ಷ ರೂಪಾಯಿ ಮಟ್ಟ ಇನ್ಕಮ್ ಬಂದಿದೆ. ಎಷ್ಟರ ತನಕ ನಿಮಗೆ ರೇಟ್ ಸಿಕ್ಕರೆ ಚಲೋ ಅಡ್ಡಿ ಇಲ್ಲ ಅಂತ ಅನಿಸ್ತದ? ನಮಗೆ 7-8 ರೂಪಾಯಿವರೆಗೂ ಕೆಜಿಗೆ ರೇಟ್ ಸಿಗ್ತೆ ಅಂದರೆ ಅದು ಹಚ್ಚೋದು ಭಾಳ ಬೆಟರ್. ಮೇಂಟೆನ್ಸು ಕಡಿಮೆ ಇರುತ್ತೆ. ಆದಷ್ಟು ಆರ್ಗ್ಯಾನಿಕನ ಮಾಡ್ಬೇಕ್ರಿ ಅದನ್ನು ಪಪ್ಪಾಯ ಮಾಡಿದರೆ. ಇಲ್ಕಂದ್ರೆ ವೈರಸ್ ಅಟ್ಯಾಕ್ ಆಗ್ತೈತಿ ರೀ ಕೆಮಿಕಲ್ ಯೂಸ್ ಮಾಡೋದ್ರಿಂದ, ಅದ್ರ ಕಂಟ್ರೋಲ್ ಆಗೋದೇ ಇಲ್ಲ ರೀ. ಅವು ಫರ್ಟಿಲೈಸರ್ ತೊಗೊಂಬಂದು ಹೊಡೆದ್ರೂ ಕೆಲಸ ಆಗಲ್ಲ ರೀ. ನೀವು ಹೆಂಗೆ ಸಾವಯವ ಮಾಡಿದ್ರಲ್ಲ? ಸಾವಯವ ಮಾಡಿದೇವೆ ರೀ. ಅತಿ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡೋದು, ಗೋಕೃಪ್ರಾಮ್ತ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಅಗ್ದಿ ಅಂದರೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಹುಳ ಯಾವ ಜೇನು ಹುಳ ಹತ್ತಿ ಬರಲ್ಲ, ಹೂ ಸೆಟ್ಟಾಗಲ್ಲ. ಅದಕ್ಕೆ ಅದು ಸಪ್ರೇಟ್ ಒಂದು ಹೂ ಸೆಟ್ಟಾಗಕ್ಕೆ ಒಂದು ಎಣ್ಣೆ ರೆಡಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ, ಅದನ್ನು ಹೊಡಿತಾರೆ. ಅದಕ್ಕೆ ಆದಷ್ಟು ಬೇಗ ಹುಳನೂ ಜಾಸ್ತಿ ಬರಲ್ಲ, ಆ ಸ್ಮೆಲ್ಲಿಗಾಗಿ ಹೂ ಉದುರಕ್ಕೆ ಇಳುವರಿನೂ ಜಾಸ್ತಿ ಬರಲ್ಲ. ಅಂದ್ರೆ ಕೆಮಿಕಲ್ ಯಾವಾಗ ನೀವು ಹೊಡಿತೀರಿ ಅವಾಗ ಜೇನು ಹುಳ ಬರಂಗಿಲ್ಲ, ಇತರೆ ಮಿತ್ರ ಕೀಟಗಳು ಬರಂಗಿಲ್ಲ, ಮತ್ತೆ ಪರಾಗಸ್ಪರ್ಶ ಕ್ರಿಯೆ ಕೂಡ ಆಗಂಗಿಲ್ಲ ಅಂತೀರಿ? ಹ್ಞೂನ್ರಿ, ಪರಾಗಸ್ಪರ್ಶ ಕ್ರಿಯೆ ಅಂತರೂ ಆಗೋದಿಲ್ಲ ರೀ. ಆದಷ್ಟು ಜಾಸ್ತಿ ಕಸದೆಣ್ಣೆ ಯೂಸ್ ಮಾಡ್ತಾರೆ ರೀ, ಅದನ್ನು ಅವಾಯ್ಡ್ ಮಾಡ್ಬೇಕ್ರಿ. ಅದು ಈ ಕಸದೆಣ್ಣೆ ತಗ್ಸೋದಕ್ಕಿನ್ನ ರೀ, ಆ ಕಸದೆಣ್ಣೆ ಯೂಸ್ ಮಾಡಿರಿ ಅಲ್ಲಿರೋರೆಲ್ಲ ದವಾಖಾನಿಗೆ ದುಡ್ಡು ಹಾಕ್ತಾ ಇದ್ದಾರೆ ರೀ, ಅದನ್ನು ಲೆಕ್ಕ ಹಾಕಲ್ರಿ. ಒಟ್ಟೆ ಈಗ ಸಡನ್ಲಿ ಕಸ ಕಳೆದಂದ್ರೆ ಕಳೆದು ಬಿಡ್ತಾರೆ ರೀ. ಅದರಿಂದ ಮನುಷ್ಯನ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಅದರಿಂದ ರಿಯಾಕ್ಷನ್ನು ಕೂಡ ಆಗ್ತೈತಿ. ಅದು ಏನು ಕಸಕ್ಕಂತ ಹಚ್ಚಿರೋ ಆ ಕಸದ ಎಣ್ಣೆ ತಂದಿರ್ತಾರಲ್ರಿ, ಅದರ ಕಡಿಮೆ ರೇಟ್ನಾಗ ಆಗ್ತೈತೆ ಅಂತ ಹೇಳ್ತಾ ಬಂದಿರ್ತಾರೆ ರೀ. ಅದರ ಡಬಲ್ ದುಡ್ಡನ್ನ ದವಾಖಾನಿಗೆ ಹಾಕಿರ್ತಾರೆ. ಮತ್ತೆ ಇದು ಈ ಕಸ ತೆಗೆಯೋದಕ್ಕೆ ಇಂಥದ್ದು ಬಳಸಬಾರ್ದಲ್ಲ? ಮತ್ತೆ ಬಳಸಬಾರ್ದು ರೀ, ಆದಷ್ಟು ಬೇಗ ಟ್ರೈ ಮಾಡೋದ್ರಿ. ಇಲ್ಕಂದ್ರೆ ಸಣ್ಣ ಮಲ್ಟಿಪಲ್ ತಂತ್ರಜ್ಞಾನ ಮುಂದುವರೆದಿದೆ ರೀ, ಸಣ್ಣ ರೂಟಾವೇಟರ್ ಬಂದಿದೆ ರೀ, ಅದರಲ್ಲೇ ತಗೋಬೇಕು ರೀ. ಅದು ಆದಷ್ಟು ಬೇಗ ಕೈಲಿಂದ ತೆಗೆಯೋ ವ್ಯವಸ್ಥೆ ಆದರೂ ಬೆಟರ್ ರೀ. ಆದರೆ ಕೆಮಿಕಲ್ ಮಾತ್ರ ಉಪಯೋಗ ಮಾಡಬಾರ್ದು? ಮಾಡಬಾರ್ದು ರೀ. ಬೆಳೆಗೂ ಇಫೆಕ್ಟ್ ಐತೆ ರೀ. ಅದನ್ನು ಡೈರೆಕ್ಟ್ ಆಗಿ ನಾವು ತಿನ್ನೋಕ್ಕಿಂತ ಬೆಳೆ ಕೊಟ್ಟು ಬೆಳೆ ಮೂಲಕ ನಾವು ತಿಂತಾ ಇದ್ದೇವೆ, ಈ ಥರ ಆಗಿಬಿಟ್ಟಿದೆ ರೀ. ಈಗ ಪಪ್ಪಾಯಿ ನೀವು ಬೆಳೆಯೋದು ಚಲೋ ಅಂತೀರಿ? ಹಾಂ, ಚಲೋ ಅಲ್ರಿ. ಪಪ್ಪಾಯದಿಂದನೂ ಇನ್ಕಮು ಚಲೋ, ಅದರಲ್ಲಿಂದ ಗೊಬ್ಬರ ಆಗ್ತೈತಿ ರೀ. ಮತ್ತು ನಾವು ಸಾಲಿಂದ ಸಾಲು 7 ಫೂಟ್ ರೀ, ಗಿಡದಿಂದ ಗಿಡಕ್ಕೆ 5 ಫೂಟ್ ಮಾಡಿದ್ದೇವೆ ರೀ. ನಡಬಾರಕ್ಕೆ ಅದರೊಳಗೆ ಮೆಣಸಿನ ಗಿಡ ಮಾಡ್ಕೊಂಡಿದ್ದೇವೆ ರೀ, ಇಂಟರ್ ಕ್ರಾಪ್ ಆಗಿ. ಅದರಿಂದ 3-4 ತಿಂಗಳಲ್ಲಿ ಅದು ಉದ್ದ ಮೆಣಸಿನ್ಕಾಯಿ ಹರ್ಕೊಂಡು ಬಿಟ್ಬಿಟ್ಟೇವೆ ರೀ. ಅದನ್ನು ತಕ್ಕೊಂದಿಂದ ಏನೈತಿ, ಈಗ ಪಪ್ಪಾಯ ಐತೆ ರೀ. 2 ಎಕರೆ ಪಪ್ಪಾಯ ಮಾಡಿದ್ದೇವೆ ರೀ, 2 ಎಕರೆ ಪಪ್ಪಾಯ ದಾಳಂಬ್ರಿ ಕೂಡ ಮಾಡಿದ್ದೇವೆ ರೀ. ಈಗ ಪಪ್ಪಾಯ ತೆಗೆದಿದ್ದೇವೆ ರೀ, ದಾಳಂಬ್ರಿ ಸ್ಟಾರ್ಟ್ ಇದೆ ರೀ, ಈಗ ಚಟ್ನಿ ಮಾಡ್ತಾ ಇದ್ದೀವಿ ರೀ. ಆಗಸ್ಟ್ನಲ್ಲಿ ನಾವು ಹೂ ಬಿಡ್ತಾ ಇದ್ದೀವಿ. ಈಗ ಪಪ್ಪಾಯ ತೆಗ್ದೀನಿ ಅಂತಂದ್ರಲ್ಲ, ಪಪ್ಪಾಯ ಏನು ಗಿಡಗಳಿರ್ತಾವ, ಅವುಗಳನ್ನು ಮತ್ತೆ ನೀವು ಹೊಲಕ್ಕೆ ಕೊಟ್ಟಿರಿ, ಮತ್ತೆ ತುಂಡು ತುಂಡು ಮಾಡಿ ಹೊಲಕ್ಕೆ ಕೊಟ್ಟಿರಿ? ಹ್ಞೂನ್ರಿ, ಅದನ್ನ ಕಲ್ಟಿವೇಟರ್ ಮೂಲಕ ಅದನ್ನ ಭೂಮಿಯಲ್ಲಿ ಮುಣುಗಿಸೋ ವ್ಯವಸ್ಥೆ ಮಾಡಿದ್ದೇವೆ ರೀ. ಈಗ ಅದರಲ್ಲೇ ಹೊಳೆ ಉಳಿಗಡ್ಡಿ ಬೆಳೆದಿದ್ದೇವೆ. ಇದರಿಂದ ನಿಮಗೇನಾದರೂ ಅನುಕೂಲ ಅನ್ನಿಸ್ತಾ ಇದೆ? ಯಾಕಪ್ಪ ಅಂತಂದ್ರೆ ಏನು ಬೆಳೆ ಉಳಿಕೆಗಳಿರ್ತಾವ, ಅವುಗಳನ್ನು ಮತ್ತೆ ನಾವು ನೆಲಕ್ಕೆ ಕೊಡೋದ್ರಿಂದ ಪೋಷಕಾಂಶಗಳ ಒಂದು ಪ್ರಮಾಣ, ಆಮೇಲೆ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗ್ತದೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ನೀವೇನಾದರೂ ಬದಲಾವಣೆ ಕಾಣಿಸ್ತಾ ಇದ್ದೆ ನಿಮಗೆ ನಿಮ್ಮ ಹೊಲದೊಳಗೆ? ಹ್ಞೂನ್ರಿ, ಬದಲಾವಣೆ ಆಗ್ತದೆ ರೀ. ವರ್ಷದ ವರ್ಷ ಇಳುವರಿನೂ ಜಾಸ್ತಿ ಬರ್ತಾ ಇದೆ ರೀ, ಭೂಮಿನೂ ಫಲವತ್ತತೆ ಆಗ್ತದೆ ರೀ. ಈ ಕೆಮಿಕಲ್ ಕೊಡೋದ್ರಿಂದ ವರ್ಷದ ವರ್ಷ ಉತ್ಪನ್ನ ಕಡಿಮೆ ಆಗುತ್ತೆ ರೀ, ಖರ್ಚು ಜಾಸ್ತಿ ಆಗುತ್ತೆ. ಇದು ಖರ್ಚು ಕಡಿಮೆ ಆಗುತ್ತೆ ರೀ, ಉತ್ಪನ್ನ ಜಾಸ್ತಿ ಬರುತ್ತೆ. ದಾಳಿಂಬೆ ಯಾವ್ದು ನಿಮ್ಮಲ್ಲಿ? ಕೇಸರ್ ಇದೆ ರೀ. ಏನೇನು ಮಾಡ್ತಾ ಇದ್ರಿ ಅದರೊಳಗೆ? ಅದರೊಳಗೆ ಈಗ ಸದ್ಯ ಈಗ ಒಂದು ತೊಡಿಮಠ ಇದಾವ ರೀ, ಅದಕ್ಕೆ ತಳಗಡೆ ಈಗ ಸುಣ್ಣ ಹಸ್ತಾ ಇದೆ ರೀ, ಬಡ್ಡಿ ಕಾಂಡ ದೀಪ ಹಾಕಿ ಅದಾಗಿಂದ ಈಗ ಚಟ್ನಿಗೆ ತಗೋತೇನೆ ರೀ ಇನ್ನೊಂದು ತಿಂಗಳು ಬಿಟ್ರಿ. ಅದಾಗಿಂದ ಏನೈತಿ ಹುತ್ತಿನ ಮಣ್ಣು ಹುರ್ಮಂಜು ಬರುತ್ತೆ ರೀ, ಅದನ್ನ ಕೆಳಗಡೆ ಲೇಪನ ಮಾಡ್ಕೋತೀವಿ. ಎಷ್ಟು ಇಳುವರಿ ನಿಮಗೆ ಬರ್ತಾ ಇದೆ ದಾಳಿಂಬೆಯಿಂದ? ದಾಳಿಂಬೆಯಲ್ಲಿ ಇದೇ ಸಲ ಫಸ್ಟ್ ಇದೆ ರೀ, ಮೊದಲೇ ಸಲ ಹಸ್ತಿದ್ದೆ ರೀ. ಅದರಲ್ಲಿ ಈಗ ಚೆಂಡು ಹಸ್ತೇವೆ ರೀ, ಚೆಂಡು ಮತ್ತೆ ಜೇನು ಬಾಕ್ಸ್ಗಳನ್ನ ತಂದು ಅಲ್ಲೇ ಇಡುವ ವ್ಯವಸ್ಥೆ ಮಾಡ್ತೇವೆ. ಮಾಡಿದಿರೋ ಅಥವಾ ಇನ್ನ ಮಾಡ್ಬೇಕು? ಇನ್ನ ಮಾಡ್ಬೇಕ್ರಿ, ಅಂದ್ರೆ ಆಗಸ್ಟ್ ನಲ್ಲಿ ಹಿಡಿತೇವಲ್ರಿ, ಹಂಗಾಗಿ ಈಗ ಎಲ್ಲಾ ಕ್ಲೀನ್ ಮಾಡ್ಕೊಂಡಿದ್ದೇವ್ರಿ, ಪಪ್ಪಾಯರು ಅದು ಇದ್ದಿದ್ದೆಲ್ಲ ತೆಗೆದು. ಅದರಲ್ಲಿ ಈಗ ಈ ಚೆಂಡು ಹೂ ಸೆಂಟರ್ ನಲ್ಲಿ ಹಾಕೊಂಡ್ರಿ ರೀ. ಚೆಂಡು ಹೂ ಸ್ಟಾರ್ಟ್ ಆಯ್ತಂದ್ರೆ ನಾವು ಇದು ದಾಳಂಬ್ರಿ ಹೂ ಫ್ಲವರಿಂಗ್ ಬರೋ ಟೈಮ್ ನಲ್ಲಿ ಅವು ಜೇನುಗೂಡುಗಳನ್ನ ಇಡಬೇಕಂತ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಜೇನು ಗೂಡುಗಳನ್ನು ಇಟ್ಟರೆ ನಿಮಗೆ ಬಹಳಷ್ಟು ಲಾಭಗಳದಾವೆ. ಒಂದು ಪರಾಗಸ್ಪರ್ಶ ಆಗಿ ಕಾಯಿ ಕಟ್ಟೋದು ಹೆಚ್ಚಾಗ್ತದೆ, ಅದ್ರ ಜೊತೆಗೆ ಜೇನಿನ ಇಳುವರಿ ಕೂಡ ನಿಮಗೆ ಬರ್ತದೆ. ಹೌದು ಸರ್, ಜೇನಿನ ಇಳುವರಿ ಕೂಡ ಬರ್ತೈತಿ ರೀ, ಫ್ಲವರಿಂಗ್ ಸೆಟ್ ಆಗುತ್ತೆ ರೀ, ಅದು ಮೇನ್ ಇದೆ ರೀ ನಮಗೆ. ಫ್ಲವರಿಂಗ್ ಸೆಟ್ ಆಗೋದಕ್ಕೆ ನಾನಾ ಥರ ಎಣ್ಣೆ ಹೊಡಿತಾರೆ ರೀ. ಅದು ಫ್ಲವರಿಂಗ್ ಸೆಟ್ ಆಗಬೇಕಂದ್ರೆ ಜೇನು ಹುಳ ಇಡಬೇಕು ರೀ. ಇದ್ದಿದ್ದು ಜೇನು ಹುಳನ ಸುಡ್ತಾರೆ, ಹೊರಗೆ ಎಸಿತಾರೆ, ಇವು ಕಚ್ಚತಾವನ್ನು ಸಂಬಂಧ ಕೆಮಿಕಲ್ ಹೊಡಿತಾರೆ, ಅದನ್ನ ಅವಾಯ್ಡ್ ಮಾಡಿ ಇದನ್ನ ಮಾಡಿದ್ರೆ ಆಟೋಮೆಟಿಕ್ ಫ್ಲವರಿಂಗ್ ಸೆಟ್ ಆಗುತ್ತೆ, ಇಳುವರಿನೂ ಜಾಸ್ತಿ ಬರುತ್ತೆ. ಈ ಜೇನಿನ ಪೆಟ್ಟಿಗೆ ಇಡ್ತಾ ಇದ್ದೀನಿ ಅಂತಂದ್ರಲ್ಲ, ಇದ್ರ ಬಗ್ಗೆ ಏನಾದ್ರೂ ನೀವು ತಿಳ್ಕೊಂಡಿರಿ? ಹಾ, ತಿಳ್ಕೊಂಡಿದ್ದೀನಿ ರೀ, ಯೂಟ್ಯೂಬ್ ನಲ್ಲಿ ನೋಡಿ ಇದನ್ನ ಮಾಡ್ಕೊಂಡಿದ್ದೀನಿ ರೀ. ಇಲ್ಲಿ ಒಂದು ಮಣ್ಣುಗುಳಿಯಲ್ಲಿ ಒಂದು ಫಾರ್ಮ್ ಇದೆ ರೀ, ಅಲ್ಲಿ ಹೋಗಿ ಚರ್ಚೆನೂ ಮಾಡಿ ಬಂದಿದ್ರಿ. ಅಲ್ಲಿ ನಮ್ಗೆ ಆಗಸ್ಟ್ ತಿಂಗಳಲ್ಲಿ ನಮಗೆ ಪೆಟ್ಟಿಗೆ ಬೇಕಂತ ಹೇಳಿದ್ರಿ, ಆಯ್ತಂತ ಹೇಳಿದ್ದಾರೆ ರೀ ಅವರು, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಂದ ತೊಂಬರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಷ್ಟು ಪೆಟ್ಟಿಗೆ ತರ್ತೀರಿ? ಒಂದು 7-8 ಪೆಟ್ಟಿಗೆ ತೊಗೊಂಡು ಅಲ್ಲೇ ಇಡ್ಬೇಕಂತ ಮಾಡಿದ್ದೀವಿ. ಮತ್ತು ಸರೌಂಡಿಂಗ್ ರೇಷ್ಮೆ ಹಚ್ಕೊಂಡಿದ್ದೀವಿ ರೀ, ಒಳಗಡೆ ಏನೋ ವೈರಸ್ ಬಂದರೂ ರೇಷ್ಮೆಗೆ ತಗಲ್ಬೇಕು ರೀ, ಅದು ಒಳಗಡೆ ಬರೋಕ್ಕಿಂತ ಮುಂಚೆನೆ ಆ ರೇಷ್ಮೆಗೆ ಹೊಡೆದು ಕಂಟ್ರೋಲ್ ಮಾಡ್ಕೋಬೇಕು ಆ ಥರ. ಅಂದ್ರೆ ಒಟ್ಟು ಸಾವಯವ ಮೂಲಕವಾಗಿ ನೀವು ಎಲ್ಲ ಬಂದೋಬಸ್ತ್ ಮಾಡ್ತಾ ಇದ್ದೀರಿ, ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ರೋಗಾಣುಗಳಿರ್ಬೋದು, ಕೀಟಗಳಿರ್ಬೋದು, ಬರಲಾರ್ದಂಗೆ ಇವು ತಡೆ ಹಿಡಿತಾವ? ಹ್ಞೂ, ತಡಿ ಹಿಡಿತಾವ ರೀ. ಈಗ ಇದಕ್ಕೆ ಕೆಮಿಕಲ್ಗೆ ಯೂಸ್ ಮಾಡೋದೇ ರೀ, ಆದಷ್ಟು ಬೇಗ ನಮ್ಮಲ್ಲೇ ನಾವು ಹುಟ್ಟಿಸ್ಕೊಳ್ಳೋ ವ್ಯವಸ್ಥೆನ ಮಾಡ್ಬೇಕಾರೆ ರೈತರು. ಈಗ ಕಬ್ಬು ಸಾಕಷ್ಟು ಇಳುವರಿ ನಿಮಗೆ ಸಿಗ್ತಾ ಇದೆ, ಪಪ್ಪಾಯಿ ಚಲೋ ಅದ ಅಂತಂದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ದಾಳಿಂಬೆ ನೀವು ಎಷ್ಟು ನಿರೀಕ್ಷೆ ಮಾಡ್ತಾ ಇದ್ದೀರಿ? ಈಗ ಈ ವರ್ಷ ಒಂದೇ ಬೆಳೆ ಅದ, ಎಷ್ಟು ನಿರೀಕ್ಷೆ ಮಾಡ್ತಾ ಇದ್ದೀರಿ? ಈಗ ನಮ್ಗೆ ಭಾಳ ಬೇಡ್ರಿ, ಒಂದು 6-7 ಬರಲಿ, ಅಂದ್ರೆ ಸಣ್ಣ ಇದಾವೆ ಗಿಡ ರೀ, ಅಂದ್ರೆ ಅವು ಕಾಯಿನ ಸೈಜ್ನ ಹೊತ್ತುಕೊಂಡು ನಿಂದ್ರೂ ಸಾಮರ್ಥ್ಯ ಇರೋದಿಲ್ಲ ರೀ. ಅದಕ್ಕೋಸ್ಕರ ಆಗಸ್ಟ್ನಲ್ಲಿ ಹಿಡಿತೇವೆ ರೀ, ಆಗಸ್ಟ್ನಂದ್ರೆ ಮುಂದಿನ ಈ ದಿನಕ್ಕೆ ಬರುತ್ತೆ ರೀ. ನಮ್ಗೆ 6-7 ಬಂದರೂ ನಮ್ಗೇನು ಅಡ್ಡಿ ಇಲ್ಲ ರೀ. ದಾಳಿಂಬೆ ಸ್ವಲ್ಪ ಕಾಳಜಿ ಬೇಡುವಂತ ಗಿಡ ಅಂತ ಹೇಳಿ ಹೇಳ್ತಾರ, ಬೆಳೆ ಅಂತ ಹೇಳಿ ಹೇಳ್ತಾರ, ಕಾಳಜಿ ಮಾಡ್ಲಿಲ್ಲಪ್ಪ ಅಂತಾರೆ ಹುಳುಗಳು ಹೆಚ್ಚಿಗೆ ಬರ್ತಾವ, ರೋಗ ಹೆಚ್ಚಿಗೆ ಬರ್ತದ, ನಿಮ್ಮ ಅನುಭವ ಏನದ? ಹೌದ್ರಿ ಸರ್, ಅದಕ್ಕಾಗಿ ಬರುತ್ತೆ ಸರ್, ಅದು ಹುಳ ಜಾಸ್ತಿ ಬರುತ್ತೆ. ಅದಕ್ಕೆ ಆಗಿ ಆದಷ್ಟು ಬೇಗ ಕೆಮಿಕಲ್ನ ಅವಾಯ್ಡ್ ಮಾಡ್ತಾ ಇದನ್ನ ಆರ್ಗ್ಯಾನಿಕ್ ಮಾಡಿದರೆ ರೋಗಾದಿಗಳಿಗೆ ಕಡಿಮೆ ಆಗ್ತಾವ್ರಿ, ಇದು ಇಳುವರಿನೂ ಜಾಸ್ತಿ ಬರುತ್ತೆ. ಕೆಲವೊಮ್ಮೆ ನೀರು ಹೆಚ್ಚು ಕಡಿಮೆ ಆದ್ರೆ ಸಹಿತ ಕಾಯಿ ಸೀಳುವಂತಹದ್ದು ಅಂತ ಸಮಸ್ಯೆಗಳು ಕೂಡ ಉದ್ಭವ ಆಗ್ತಾವ. ಅಂದ್ರೆ ಹೆಚ್ಚು ಜಾಸ್ತಿ ನೀರು ಬೇಕಾಗಿಲ್ಲರಿ, ಅಂದ್ರೆ ನೀರು ಎಷ್ಟು ಲಿಮಿಟ್ ನಲ್ಲಿ ಇಟ್ಟಿರ್ತೇವೆ ಅದ್ರ ಮ್ಯಾಗೆ ಡಿಪೆಂಡ್ ಆಗುತ್ತೆ ರೀ. ಅಂದ್ರೆ ನೀರು ಜಾಸ್ತಿ ಇಟ್ಟು ಅಂದ್ರೆ ಥ್ರಿಪ್ಸ್ ಜಾಸ್ತಿ ಕಾಡ್ತದೆ ರೀ, ಕಾಯಿ ಬಂದ ಟೈಮ್ದಲ್ಲಿ ನೀರು ಜಾಸ್ತಿ ಇದ್ರೆ ಕಾಯಿ ಹೊಡ್ಕೋತ ಹೋಗ್ಬಿಡುತ್ತೆ. ಪರಶುರಾಮ್ ಅವರೇ, ಯಾರಾದರೂ ನಿಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ ನಂಬರ್ ಕೊಡ್ತೀರಿ? ಹ್ಞೂ ಸರ್, ಕೊಡ್ತೀನಿ. ನಮ್ಮ ನಂಬರ್ 9535831226. ಮತ್ತೊಮ್ಮೆ ಈ ನಂಬರ್ನ ಹೇಳ್ತೀನಿ, 9535831226. ಆತ್ಮೀಯರೇ, ಪರಶುರಾಮ್ ಅವರು ಹೇಳಿದಂಥ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9535831226 ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಪರಶುರಾಮ್ ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು ಪರಶುರಾಮ್ ಸಂತಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಕೃಷಿ ಅನುಭವಗಳನ್ನು ಹೇಳಿದ್ದೀರಿ, ಯಾವ ರೀತಿ ನಾವು ಸಾವಯವ ಅವಲಂಬಿಸುವುದರಿಂದ ನಮ್ಮ ಬೆಳೆ ಇಳುವರಿಯನ್ನು ಹೆಚ್ಚು ಮಾಡಿಕೊಳ್ಬೋದು, ಮತ್ತು ವಿಷಮುಕ್ತವಾದಂಥ ಒಂದು ಆಹಾರವನ್ನು ನಾವು ತಯಾರು ಮಾಡ್ಬೋದು, ಅಲ್ಲದೆ ಪರಿಸರಕ್ಕೆ ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಮ್ಮ ವಿಚಾರಗಳನ್ನು ಎಲ್ಲರ ಜೊತೆಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಕಬ್ಬು ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕು ಉಪ್ಪಲದಿನಿ ಗ್ರಾಮದ ಪರಶುರಾಮ್ ಸಂಗಪ್ಪ ಸಂತಿ ಅವರೊಂದಿಗೆ ಮಾತುಕತೆಯನ್ನು ಕೇಳಿದ್ರಿ.

ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ, ನಾವು ಡಾಕ್ಟರ್ ಸವಿತಾ ಬಿ ಅಂತ, ಮಣ್ಣು ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಇವತ್ತು ಮಣ್ಣು ಮಾದರಿ ಸಂಗ್ರಹಣೆ ಮತ್ತು ಅದರ ವಿಶ್ಲೇಷಣೆ ಬಗ್ಗೆ ನಿಮಗೆ ಹೇಳಬೇಕಂತ ನಾನು ಬಯಸ್ತಾ ಇದ್ದೀನಿ. ಮಣ್ಣು ಪರೀಕ್ಷೆ ಮಹತ್ವದ ಬಗ್ಗೆನೂ ನಾನು ಹೇಳಬೇಕಂತ ಬಯಸ್ತಾ ಇದ್ದೀನಿ. ಮಣ್ಣು ಅಂದ್ರೆ ನಿಮ್ಗೆಲ್ಲ ಗೊತ್ತಿರದಂಗೆ ಮಣ್ಣು ಭೂಮಿಯ ಮೇಲ್ಗಂಡಿರುವ ಒಂದು ನೈಸರ್ಗಿಕ ವಸ್ತು. ಅದರಲ್ಲಿ ಖನಿಜ ಆಗಿರ್ಬೋದು, ಸಾವಯವ ವಸ್ತು ಆಗಿರ್ಬೋದು, ಗಾಳಿ ಮತ್ತು ನೀರು ಹೊಂದಿರುವ ಒಂದು ನೈಸರ್ಗಿಕ ವಸ್ತು ಎನ್ನುತ್ತೇವೆ. ಮಣ್ಣು ಸಸ್ಯಗಳಿಗೆ ಆಂತರಿಕ ಆಧಾರ ಹಾಗೂ ಪೋಷಣೆ ಒದಗಿಸುತ್ತೆ. ಹಾಗೂ ಮಣ್ಣು ಪರೀಕ್ಷೆ ಏನಕ್ಕೆ ಮಾಡಿಸಬೇಕು ಅಂತಂದ್ರೆ, ಮುಖ್ಯವಾಗಿ ಮಣ್ಣು ಬೆಳೆಗಳಿಗೆ ಮುಖ್ಯ ಆಧಾರ ಎಂಬುದನ್ನು ಹೇಳಿದರೆ ಅದರದ್ದು ಪ್ರತಿಯೊಂದು ಲಕ್ಷಣವನ್ನು ರೈತ ತಿಳ್ಕೊಳ್ಳೋದು ಅತಿ ಅವಶ್ಯ. ಯಾವುದೇ ಬೆಳೆಯ ಬೀಜ ಬಿತ್ತುವ ಮುನ್ನ ಮಣ್ಣಿನಲ್ಲಿ ಎಷ್ಟು ಪ್ರಮಾಣದ ಪೋಷಕಾಂಶಗಳು, ಯೂರಿಯಾದ ಪ್ರಮಾಣ ಇರ್ಬೋದು, ಡಿಎಪಿ ಇರ್ಬೋದು, ನಿಮ್ಮ ಬೆಳೆಗಳಿಗೆ ಲಘು ಪೋಷಕಾಂಶಗಳ ಪ್ರಮಾಣ ಇರ್ಬೋದು, ಎಷ್ಟು ಲಭ್ಯತೆ ಇದೆ, ಅದರ ಆಧಾರ ಮೇಲೆ ನೀವು ಬೆಳೆ ಬೆಳೆದಲ್ಲಿ ಇಳುವರಿ ಕೂಡ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆಯ ಗುಣಮಟ್ಟದ ಇಳುವರಿ ಕೂಡ ಪಡೆಯಬಹುದು. ಅದರಿಂದ ಈಗ ಮಣ್ಣು ಮಾದರಿ ತೆಗೆಯುವುದ ಬಗ್ಗೆ ನಾನು ವಿವರವಾಗಿ ವಿವರಿಸುತ್ತೇನೆ. ಮೊದಲನೇ ಮಣ್ಣು ಪರೀಕ್ಷೆ ಎಂದರೇನು ಅಂತಂದ್ರೆ, ಮಣ್ಣಿನ ಭೌತಿಕ, ರಾಸಾಯನಿಕ, ಜೈವಿಕ ಗುಣಧರ್ಮಗಳನ್ನು ಮತ್ತು ಮಣ್ಣಿನಲ್ಲಿರತಕ್ಕಂತ ಬೆಳೆಗೆ ಲಭ್ಯವಿರುವ ಪೋಷಕಾಂಶಗಳ ಸಂಗ್ರಹಣವನ್ನು ಕಂಡುಹಿಡಿಯುವುದೇ ಇದು ಮಣ್ಣು ಪರೀಕ್ಷೆ ಎನ್ನುತ್ತೇವೆ. ಈಗ ಮಣ್ಣು ಮಾದರಿ ಸಂಗ್ರಹಣೆ ಹೇಗೆ ಅಂದ್ರೆ, ಮಣ್ಣು ಬೆಳೆಗಳ ಬೆಳೆಗಳಿಗೆ ಮುಖ್ಯ ಆಧಾರವೆಂದ ಮೇಲೆ ಮಣ್ಣು ಮಾದರಿ 1 ಎಕರೆ ಪ್ರದೇಶದಲ್ಲಿ ಎಷ್ಟು ಮಣ್ಣು ಮಾದರಿ ತೆಗೆಯಬಹುದು, ಹಾಗೆ ಪ್ರಯೋಗಾಲಯಕ್ಕೆ ಎಷ್ಟು ಕೊಡಬೇಕು ಎಂಬುದು ತಿಳ್ಕೊತಾ ಹೋಗೋಣ. ಅದು ಮಣ್ಣು ಮಾದರಿ ಪರೀಕ್ಷೆಯಿಂದ ಪೋಷಕಾಂಶಗಳ ಸಮತೋಲನ ಪೂರೈಕೆಗೆ ಮಣ್ಣು ಪರೀಕ್ಷೆ ತುಂಬಾ ಅವಶ್ಯ. ಮಣ್ಣಿನಲ್ಲಿರುವ ಕೊರತೆಯ ಪೋಷಕಾಂಶಗಳು ಬೆಳೆಗಳ ಪುಸ್ತಕದಲ್ಲಿ ಆದರೆ ರೆಕಮೆಂಡೇಶನ್ ನೀಡಿರುವ ಶಿಫಾರಸಿಗಿಂತ ಹೆಚ್ಚು ನೀಡಬೇಕಾಗಿರೋದು. ಈಗ ಮಣ್ಣು ಮಾದರಿ ಸಂಗ್ರಹಣೆಗೆ ಬೇಕಾಗುವ ಸಂಗ್ರಹಣೆಗಳು, ಇದು ಎಲ್ಲಾ ರೈತ ಬಾಂಧವರದಲ್ಲಿ ಸಾಮಗ್ರಿಗಳು ಇದ್ದೇ ಇರುತ್ತೆ. ತಮ್ಮ ಹೊಲದಲ್ಲಿ ಏನೇನು ಸಾಮಗ್ರಿಗಳನ್ನು ತಗೊಂಡ್ಕೊಂಡು ಮಣ್ಣು ಮಾದರಿ ತೆಗೆದುಕೊಳ್ಳಕ್ಕೆ ಹೊಲಗಳಿಗೆ ಇದು ಮಾಡಬೇಕಂತ ಹೇಳ್ತಾ ಇರೋದು. ಸಲಕೆ, ಕುರ್ಪಿ, ಪ್ಲಾಸ್ಟಿಕ್ ಚೀಲ, ಗುದ್ದಲಿ, ಪ್ಲಾಸ್ಟಿಕ್ ಪುಟ್ಟಿ, ಇದನ್ನೆಲ್ಲ ತೆಗೆದುಕೊಂಡು ಮಣ್ಣು ಮಾದರಿ ಸಂಗ್ರಹಣ ನೀವು ತೆಗೆದುಕೊಳ್ಳಬಹುದು. ಇದು ಎಲ್ಲಾ ಸಾಮಗ್ರಿಗಳು ತೆಗೆದುಕೊಂಡು ನಿಮ್ದು ಹೊಲಗಳಿಗೆ ಸ್ಥಳಕ್ಕೆ ಭೇಟಿ ನೀಡಿದಾಗ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸುವಾಗ ರೈತರು ನೆನಪಿನಲ್ಲಿಡಬೇಕಾಗಿದ್ರೆ ಕೊಟ್ಟಿಗೆ ಮತ್ತು ಎರೆಹುಳ ಗೊಬ್ಬರ ಹಾಕಿದ ಕಡೆ ಮಣ್ಣು ಮಾದರಿ ತೆಗೆದುಕೊಳ್ಳಬಾರದು. ತಗ್ಗು ಪ್ರದೇಶದಲ್ಲಿ ಮಣ್ಣಿನ ಮಾದರಿ ತೆಗೆದುಕೊಳ್ಳಬಾರದು. ಮರದ ನೆರಳಿನಲ್ಲಿ ಮಣ್ಣಿನ ಮಾದರಿ ತೆಗೆದುಕೊಳ್ಳಬಾರದು. ಹೆಚ್ಚು ನೀರು ನಿಲ್ಲುವ ಕಡೆ ಮಣ್ಣಿನ ಮಾದರಿ ತೆಗೆದುಕೊಳ್ಳಬಾರದು. ಈ 4 ಸ್ಥಳದಲ್ಲಿ ಮಣ್ಣಿನ ಮಾದರಿ ತೆಗೆದುಕೊಳ್ಳಬಾರದು. ಮಣ್ಣಿನ ಮಾದರಿಯನ್ನು ತೆಗೆಯುವ ಕಾಲ ಸೂಕ್ತ ಅಂದ್ರೆ ಬೆಳೆ ಕಟಾವು ನಂತರ, ಬೆಳೆ ಬಿತ್ತುವ ಮೊದಲು ಅಥವಾ ಬೆಳೆ ಇಲ್ಲದ ಕಾಲದಲ್ಲಿ ನೀವು ಮಣ್ಣು ಮಾದರಿ ತೆಗೆದುಕೊಳ್ಳುವುದು ಸಮಯ ಸೂಕ್ತ. ಅದರಲ್ಲೂ ಕೂಡ ವಿಶೇಷವಾಗಿ ಮಾರ್ಚು ಮತ್ತೆ ಏಪ್ರಿಲ್ ತಿಂಗಳಲ್ಲಿ ನಿಮ್ದು ಎಲ್ಲಾ ಕಟಾವು, ಎರಡೂ ಬೆಳೆ ಕಟಾವು ಆಗಿರುತ್ತೆ. ಆ ಸಮಯದಲ್ಲಿ ನೀವು ಮಣ್ಣು ಮಾದರಿ ತೆಗೆದಲ್ಲಿ ಜೂನ್ ತಿಂಗಳಲ್ಲಿ ಏನ್ ತೊಗರಿ ಬೆಳೀತೀರಾ, ನೀವು ಈ ಕಡೆ ಕಬ್ಬು ಬೆಳೀತಾರೆ, ಆ ಪ್ರದೇಶದಲ್ಲಿ ನಿಮ್ಗೆ ಪೋಷಕಾಂಶ ಹಾಕಕ್ಕೆ ಸಹಾಯವಾಗುತ್ತೆ. ರಸಗೊಬ್ಬರ ಹಾಕುವ ಮೊದಲು ಅಥವಾ ರಸಗೊಬ್ಬರ ಹಾಕಿದ 3 ತಿಂಗಳ ನಂತರ ಮಣ್ಣು ಮಾದರಿ ತೆಗೆಯಬಹುದು. ಈಗ 1 ಎಕರೆದಲ್ಲಿ ಎಷ್ಟು ಕಡೆ ನೀವು ಮಣ್ಣು ಮಾದರಿ ತೆಗೆದುಕೊಳ್ಳಬಹುದು ಅಂದ್ರೆ, 1 ಎಕರೆ ಪ್ರದೇಶದಿಂದ ಸಂಪೂರ್ಣ ಜಮೀನನ್ನು ಪ್ರತಿನಿಧಿಸುವಂತೆ 4-5 ಕಡೆ ಉಪಮಾದರಿಯನ್ನು ತೆಗೆದು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಆಳ ಕೃಷಿದು ಬೆಳೆಗಳು ಬಂದಾಗ ಆಳ 15-20 ಸೆಂಟಿಮೀಟರ್ ಅಂತ ಹೇಳ್ತೀವಿ ರೈತರ ಭಾಷೆಯಲ್ಲಂದ್ರೆ, 1 ಗೇಣು ನೀವು ಇಂಗ್ಲಿಷ್ ವಿ ಆಕಾರ ತಗ್ಗನ್ನು ತೆಗೆದುಕೊಂಡು ಮಣ್ಣನ್ನು ತೆಗೆಯಬೇಕು. ಅದೇ ತೋಟಗಾರಿಕೆ ನಿಮ್ದು ಕೃಷಿ, ನಿಮ್ದು ದಾಳಿಂಬೆ ಆಗ್ಲಿ, ದ್ರಾಕ್ಷಿ ಮತ್ತೆ ನಿಂಬೆ ತೋಟದ ಬೆಳೆಗಳಲ್ಲಿ 2 ಗೇಣು ಅಂದ್ರೆ 30 ಸೆಂಟಿಮೀಟರ್ 30 ಸೆಂಟಿಮೀಟರ್ ಅಷ್ಟು ಆಳ ನೀವು ಮಣ್ಣನ್ನು ತೆಗೆದುಕೊಳ್ಳಬೇಕು. ಇದು ಏನಕ್ಕೆ ಈ ತರ ಆಳ ಅಂದ್ರೆ, ತೋಟಗಾರಿಕೆ ಅದು ಬಹುವಾರ್ಷಿಕ ಬೆಳೆಗಳು ಮತ್ತೆ ಅದರದ ಬೇರುಗಳು ತುಂಬಾ ಆಳವಾಗಿ ಹೋಗಿರುತ್ತೆ. ಆಳವಾಗಿ ಹೋಗಿ ಪೋಷಕಾಂಶಗಳು ತಗೊಂಡ್ಬಿಟ್ಟು ಅದು ಬೆಳೆಗಳು ಬೆಳೀತಾ ಇರ್ತವೆ. ಹಾಗಾಗಿ ತೋಟಗಾರಿಕೆಯಲ್ಲಿ ಆಳ 30 ಸೆಂಟಿಮೀಟರ್, ಕೃಷಿ ಬೆಳೆಗಳಲ್ಲಿ ನಿಮ್ದು ತೊಗರಿ ಆಗ್ಲಿ, ಕಬ್ಬಾಗ್ಲಿ ಮತ್ತೆ ಹತ್ತಿ ಆಗ್ಲಿ ಇವೆಲ್ಲ ಬೆಳೆಗಳಲ್ಲಿ 15-20 ಸೆಂಟಿಮೀಟರ್ 1 ಗೇಣು ನೀವು ಆಳದಿಂದ ಮಣ್ಣು 1 ಎಕರೆ ಪ್ರದೇಶದಲ್ಲಿ 4-5 ಕಡೆ ತೆಗೆದುಕೊಂಡು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಾದ್ಮೇಲೆ ಉಪಮಾದರಿಗಳನ್ನು ತೆಗೆದು ಚೆನ್ನಾಗಿ ಮಿಶ್ರಣ ಮಾಡಿ ಕಸ ಮತ್ತು ಕಡ್ಡಿಗಳನ್ನು ಅದರಲ್ಲಿಂದ ತೆಗೆಯಬೇಕು. ಕಸ ಮತ್ತು ಕಡ್ಡಿ ತೆಗೆದ ನಂತರ ಸಮಾನವಾದ 4 ಭಾಗಗಳನ್ನು ಮಾಡಬೇಕು. ಈ ತರ ಮಾಡೋದ್ರಿಂದ 1 ಎಕರೆ ಪ್ರದೇಶದಲ್ಲಿ ನೀವು ಮಣ್ಣು ಚೆನ್ನಾಗಿ ಮಿಶ್ರಣ ಮಾಡಿ 1 ಮಾದರಿ ತೆಗೆಯಕ್ಕೆ ಸಹಾಯವಾಗುತ್ತೆ. ಆ 4 ಭಾಗ ಮಾಡಾದ್ಮೇಲೆ 2 ವಿರುದ್ಧ ದಿಕ್ಕಿನ ಭಾಗಗಳನ್ನು ಹೊರಹಾಕಬೇಕು. ನಿಮ್ಮ ಹೊಲದಲ್ಲಿ ಅದು ಹೊರಹಾಕಬೇಕು. ಇನ್ನೆರಡು ಭಾಗಗಳನ್ನು ಮತ್ತೆ ಮಿಶ್ರಣ ಮಾಡಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಬೇಕು. ನಮ್ಮ ಪ್ರಯೋಗಾಲಯಕ್ಕೆ ನೀವು 2 ಕೆಜಿ ನಿಮ್ಮ ಹೊಲದಿಂದ 1 ಎಕರೆ ಪ್ರದೇಶದಿಂದ ತಗೊಂಡಿದ್ರೆ 1/2 ಕೆಜಿ ಅಷ್ಟು ಒಂದ್ 500 ಗ್ರಾಮ್ ಅರ್ಧ ಕೆಜಿ ಅಷ್ಟು ಮಣ್ಣು ನಮ್ಗೆ ಸಾಕು. ಅಷ್ಟು ಮಣ್ಣು ನೀವು ತಗೊಂಡಿ ಪ್ರಯೋಗಾಲಕ್ಕೆ ಕೊಟ್ಟಿದ್ದಲ್ಲಿ 17 ಪೋಷಕಾಂಶಗಳು ನಿಮ್ಗೆ ಫಲಿತಾಂಶದಲ್ಲಿ ಕೊಡ್ತಾರೆ. ಈಗ ಮಣ್ಣಿನ ಮಾದರಿ ಸಂಗ್ರಹಣೆ ಆಯ್ತು ರೈತ ಬಾಂಧವರೇ. ಈಗ ಮಣ್ಣಿನ ಸಂಗ್ರಹಣ ಜೊತೆಗೆ ಏನೇನು ಮಾಹಿತಿ ಕೊಡಬೇಕು ಅಂತ ಇದು ವಿಶೇಷ ಗಮನದಲ್ಲಿಟ್ಟೆ ಕೇಳಿ. ರೈತರ ಹೆಸರು, ಸರ್ವೆ ನಂಬರು, ನಿಮ್ದು ಒಂದೇ ಹೊಲ ಇದ್ರೂ ಸರ್ವೆ ನಂಬರ್ 2-3 ಇರ್ತವೆ, ಹಾಗಾಗಿ ಸರ್ವೆ ನಂಬರ್ ಬರೆಯಬೇಕು. ವಿಳಾಸ, ಯಾವತ್ತು ಮಣ್ಣು ಮಾದರಿ ತೆಗೆದಿದ್ದೀರಿ ಅದರ ದಿನಾಂಕ, ಮತ್ತೆ ಯಾವ ಬೆಳೆ ಬೆಳೆದಿದ್ದೀರಾ ಅದು, ಮತ್ತೆ ಗೊಬ್ಬರ ಹಾಕಿದ ವಿವರಗಳು, ಇದೆಲ್ಲ ಬರೆದ್ ಬಿಟ್ಟು ಪ್ಲಾಸ್ಟಿಕ್ ಚೀಲದಲ್ಲಿ ಕವರಲ್ಲಿ ಇಟ್ಟಾದಲ್ಲಿ ಫಲಿತಾಂಶ ಬರೆಯೋರಿಗೆ ಮತ್ತೆ ಶಿಫಾರಸು ಮಾಡೋರಿಗೆ ಸಹಾಯವಾಗುತ್ತೆ. ನಿಮ್ದು ಯಾವ ಬೆಳೆಗೆ ಯಾವ್ದು ಎಷ್ಟು ಪೋಷಕಾಂಶಗಳು ಹಾಕ್ಬೇಕು ಅನ್ನೋದು ಅವರು ವಿವರವಾಗಿ ನಿಮಗೆ ಫಲಿತಾಂಶದಲ್ಲಿ ಕೊಡ್ತಾರೆ. ಮಣ್ಣು ಪರೀಕ್ಷೆ ಸೌಲಭ್ಯಗಳು ಎಲ್ಲೆಲ್ಲಿದೆ ಅಂದ್ರೆ, ಪ್ರತಿ ಜಿಲ್ಲೆಯಲ್ಲೂ ಒಂದು ಕೃಷಿ ವಿಜ್ಞಾನ ಕೇಂದ್ರವಿರುತ್ತೆ. ಸುಮಾರು 400 ರೂಪಾಯಿಗಳು ಶುಲ್ಕ ಪ್ರತಿ ಒಂದು ಮಣ್ಣು ಮಾದರಿಗೆ ಪಾವತಿಸಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಬಹುದು. ನಮ್ದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಲ್ಲಿ ಧಾರವಾಡ, ಹಾವೇರಿ, ವಿಜಯಪುರ, ಬಾಗಲಕೋಟ, ಉತ್ತರ ಕನ್ನಡ 6 ಜಿಲ್ಲೆಗಳಲ್ಲಿ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ಕೂಡ ಮಾಡಿಸಬಹುದು. ಇಲ್ಲಿ ವಿಜಯಪುರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಹಿತ್ನಳ್ಳಿ ಫಾರ್ಮ್ ಅಲ್ಲೂ ಮಣ್ಣು ಪರೀಕ್ಷೆ ಮಾಡ್ತಾರೆ. ಕೃಷಿ ವಿಜ್ಞಾನ ಕೇಂದ್ರ ಸ್ಟೇಷನ್ ರೋಡ್ ಇಂಡಿಯಲ್ಲೂ ಕೂಡ ಈಗ ಸದ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ನೀವು ಮಣ್ಣು ಮಾದರಿ ತೆಗೆದುಕೊಂಡಾದ್ಮೇಲೆ ಅದರಿಂದ ರೈತರಿಗೆ ಏನು ಅಗತ್ಯವಾಗಿದ್ದು ಲಾಭಗಳು ಅಂತಂದ್ರೆ, ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಮಣ್ಣಿನಲ್ಲಿ ಸಸ್ಯಗಳ ಉತ್ತಮ ಬೆಳವಣಿಗೆಗೆ ಅವಶ್ಯವಿರುವ ಪೋಷಕಾಂಶಗಳು ಅಂದ್ರೆ ನಿಮ್ದು ಯೂರಿಯಾ ಪ್ರಮಾಣ ಎಷ್ಟಿದೆ, ಡಿಎಪಿ ಎಷ್ಟಿದೆ, ಎಷ್ಟು ಹಾಕಬೇಕು. ಇವಾಗ ಒಂದು ಉದಾಹರಣೆ ಅಂದ್ರೆ, ನಿಮ್ದು ಹೊಲದಲ್ಲಿ 50 ಕೆಜಿ ಯೂರಿಯಾ ಇದೆ, ಆದ್ರೆ ನಿಮ್ದು ಒಂದು ಬೆಳೆಗೆ 100 ಕೆಜಿ ಯೂರಿಯಾ ಬೇಕಾಗಿರುತ್ತೆ, ಹಾಗಾಗಿ ಅದರ ಪ್ರಮಾಣ ಮೇಲೆ ನೀವು ಇನ್ನೊಂದು 50 ಕೆಜಿ ಹಾಕಬಹುದು. ಈ ತರ ಮಣ್ಣಿನಲ್ಲಿ ದೊರೆಯುವ ಪೋಷಕಾಂಶಗಳ ಆಧಾರ ಮೇಲೆ ಸಾರಜನಕ, ರಂಜಕ, ಪೊಟ್ಯಾಶ್ಗಳ ಪ್ರಮಾಣಗಳು ನೀವು ನೇರವಾಗಿ ಕೊಡಬಹುದು. ಇನ್ನೊಂದು, ಗೊಬ್ಬರದ ವೆಚ್ಚವನ್ನು, ಈಗ ಒಂದು ಹೊಲದಲ್ಲಿ 100 ಕೆಜಿ ಆಲ್ರೆಡಿ ಪೊಟ್ಯಾಶ್ ಇದೆ, ಬಟ್ ಆಮೇಲೆ ನೀವು MOP ಒಂದ್ 2 ಚೀಲ ತಗೊಂಡ್ರಿ ಅಂತಂದ್ರೆ ಸುಮ್ನೆ ಆ ದುಡ್ಡನ್ನು ನೀವು ಉಳಿಸಬಹುದು. ಅದಕ್ಕೆ ಬೆಳೆಗೆ ಬೇಕೇ ಆಗಿಲ್ಲ 100 ಕೆಜಿ, ನೀವು ಎಕ್ಸ್ಟ್ರಾ ಕೊಡ್ತಾ ಇದ್ದೀರಿ, ಹಾಗಾಗಿ ಅದನ್ನ ಕೂಡ ಉಳಿಸಬಹುದು. ಗೊಬ್ಬರದ ವೆಚ್ಚ ಕೂಡ ಭಾರವನ್ನು ತಗ್ಗಿಸಬಹುದು. ಮುಖ್ಯವಾಗಿ ಭೂಮಿಯ ಫಲವತ್ತತೆ ಕಾಪಾಡಿಕೊಳ್ಳಿ ಎಂದು ರೈತರಲ್ಲಿ ವಿನಂತಿ. ಸವಿತಾ ಅವರೇ, ಮಣ್ಣು ಆರೋಗ್ಯ ಚೀಟಿ ಏನದ, ಇದರ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ರೈತರಿಗೆ ತಿಳುವಳಿಕೆ ಮಾಡಿಕೊಡ್ತೀರಿ? ನೀವು ಮಣ್ಣು ಪರೀಕ್ಷೆ ಮಾಡಾದ್ಮೇಲೆ ಮಣ್ಣು ಆರೋಗ್ಯ ಚೀಟಿ ಅಂತ ಇದು ಯೋಜನೆನೂ ಸರ್ಕಾರದಿಂದ ಬಂದಿದೆ. ಇದು ತುಂಬಾ ಸೂಕ್ತವಾಗಿದ್ದು, ಮಣ್ಣು ಆರೋಗ್ಯ ಚೀಟಿ ಅಂತಂದ್ರೆ ಅದರಲ್ಲಿ ನಿಮ್ದು ಒಂದು ಎಕರೆ ಪ್ರದೇಶದಿಂದ ಮಣ್ಣು ಮಾದರಿ ತೆಗೆದುಕೊಂಡಾದ್ಮೇಲೆ ಫಲಿತಾಂಶ ಇರ್ತದೆ. ಅದರಲ್ಲಿ ವಿವರವಾಗಿ ರೈತರ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ, ಮತ್ತೆ ಮಣ್ಣು ಕಪ್ಪು ಮಣ್ಣು ಏನು ಕೆಂಪು ಮಣ್ಣು ಎರಡು ತರ, ಮತ್ತೆ ನೀರಾವರಿದು ಸೌಲಭ್ಯಗಳು, ಒಂದು ಎಕರೆ ಪ್ರದೇಶ, ಯಾವ್ದು ಬೆಳೆ, ಈ ತರ ವಿವರವಾಗಿ ಇರುತ್ತೆ. ಹಾಗೆ ನಮ್ದು ಪ್ರಮಾಣಗಳು ಅಂದ್ರೆ ಪೋಷಕ ರಸಸಾರ ಇರ್ಬೋದು, ನಿಮ್ದು ವಿದ್ಯುತ್ ಇಸಿ ಇರ್ಬೋದು, ಸಾರಜನಕ ಲಭ್ಯತೆ, ಪೊಟ್ಯಾಶ್ ಲಭ್ಯತೆ, ಮತ್ತೆ 16 ಈ ತರ ಲಘು ಪೋಷಕಾಂಶಗಳ ಲಭ್ಯತೆ ಈ ತರ ಇರುತ್ತೆ. ಅದರದ್ದು ಫಲಿತಾಂಶ ಮೇಲೆ ಕೆಳಗಡೆ ಶಿಫಾರಸು ಮಾಡಿದ, ನೀವು ಬೆಳೆ ದಾಳಿಂಬೆ ಆದಲ್ಲಿ ಒಂದು ಎಕರೆಗೆ ದಾಳಿಂಬೆಗೆ ಎಷ್ಟು ಪ್ರಮಾಣದಲ್ಲಿ ಲಭ್ಯತೆ ಇದೆಯೋ, ಪೋಷಕಾಂಶಗಳ ಲಭ್ಯತೆ ಇದೇನೋ. ಈಗ ಉದಾಹರಣೆಗೆ ಲಘು ಪೋಷಕಾಂಶಗಳ ಸತುವಿನ ಕೊರತೆ ಕಡಿಮೆ ಇದ್ದಲ್ಲಿ ನೀವು ಸತು 5-10 ಕೆಜಿ ಪ್ರತಿ ಎಕರೆಗೆ ಹಾಕ್ಬೇಕಂತ ಅದರಲ್ಲಿ ವಿವರವಾಗಿ ಕೊಟ್ಟಿರ್ತಾರೆ. ಮಣ್ಣು ಆರೋಗ್ಯ ಚೀಟಿ ಎಲ್ಲಾ ರೈತ ಬಾಂಧವರಲ್ಲಿ ಅದನ್ನ ಬಳಸ್ಕೋಬೇಕಂತ ವಿನಂತಿ. ಸವಿತಾ ಅವರೇ, ಈಗ ನಮ್ಮ ರೈತರಿಗೆ ಒಂದು ಮಣ್ಣು ಪರೀಕ್ಷೆ ಆದ ನಂತರ ಅವರ ಹೊಲದೊಳಗೆ ಏನು ಪೋಷಕಾಂಶಗಳದಾವ, ಏನು ಕೊರತೆ ಇದೆ, ಇದೆಲ್ಲ ಗೊತ್ತಾಗ್ತದೆ. ಅವಾಗ ಏನಾಗ್ತದೆ ಅಂತಂದ್ರೆ, ಅವರಿಗೆ ಯಾವ ರಸಗೊಬ್ಬರ ಎಷ್ಟು ಪ್ರಮಾಣದೊಳಗೆ ಹಾಕಬೇಕು ಅನ್ನುವಂಥದ್ದು ಸಮಸ್ಯೆ ಆಗಿಬಿಡ್ತದೆ. ಅಂತವರಿಗೆ ತಾವು ಅಕಸ್ಮಾತ್ ಅವರು ತಮ್ಮ ಒಂದು ಸಲಹೆ ಸೂಚನೆ ಕೇಳಬೇಕು ಅಂತಂದಾಗ ಅವರಿಗೆ ಒಂದು ಲೆಕ್ಕ ಹಾಕಿ ನಿಮ್ಮ 1 ಎಕರೆ ಜಮೀನಿಗೆ ಇಷ್ಟು ಸಾರಜನಕ ಕೊಡಬೇಕು, ಇಷ್ಟು ರಂಜಕ ಕೊಡಬೇಕು ಅನ್ನುವಂಥದ್ದೇನಾದ್ರು ತಾವು ಹೇಳಿ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಾ? ಮಾಡ್ತೀವಿ ಸರ್. ಅದರದ್ದು ಮಣ್ಣು ಪರೀಕ್ಷೆ ಮಾದರಿ ಅದು ಫಲಿತಾಂಶ ಬಂದಾದ್ಮೇಲೆ ಅದಕ್ಕೆ ಸಾರಜನಕ, ಈಗ ನೀವು 50 ಕೆಜಿ ಹಾಕದಲ್ಲಿ ನಾವು ಯೂರಿಯಾಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಯೂರಿಯಾಗೆ 100 ಕೆಜಿಯಲ್ಲಿ 46 ಕೆಜಿ ಯೂರಿಯಾ ಇದೆ ಅಂತಂದ್ರೆ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಪ್ರತಿ ಎಕರೆಗೆ ಎಷ್ಟು ಯೂರಿಯಾ ಹಾಕಬೇಕು, ಡಿಎಪಿ ಹಾಕಬೇಕು, MOP ಹಾಕಬೇಕಂತ ಪ್ರಮಾಣದಲ್ಲಿ ಅವರಿಗೆ ಮನದಟ್ಟವಾಗಿ ತಿಳಿಸ್ಕೊಡ್ತೀವಿ ಸರ್. ಅಂದ್ರೆ ನಾವು ಮಣ್ಣು ಪರೀಕ್ಷೆ ಮಾಡಿದ ನಂತರನೇ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಡುವುದು ಸೂಕ್ತ, ಯಾಕಪ್ಪ ಅಂತಂದ್ರೆ ಅದರಿಂದ ನಾವು ನಮ್ಮ ಖರ್ಚನ್ನು ಏನದ ಸಾಕಷ್ಟು ಪ್ರಮಾಣದೊಳಗೆ ಉಳಿಸಬಹುದು ಅಂತೀರಿ. ಸಾಮಾನ್ಯವಾಗಿ ನಿಮ್ಮ ಅನುಭವದ ಮೇಲೆ ಈ ಭಾಗದ ರೈತರು ಎಷ್ಟು ಪ್ರಮಾಣದೊಳಗೆ ತಮ್ಮ ಖರ್ಚನ್ನು ಉಳಿಸಬಹುದು ಅಂತೀರಿ? ಒಂದು 5,000-10,000 ಉಳಿಸಬಹುದು ಸರ್. ಇಲ್ಲಿ ಪೊಟ್ಯಾಶ್ ಕಂಟೆಂಟ್ ಜಾಸ್ತಿ ಇದೆ, ಹಾಗಾಗಿ MOP ಕೂಡ ಇಲ್ಲಿ ಬಳಕೆ ಕಡಿಮೆ ಇದೆ. ಒಂದೊಂದು ಕಬ್ಬಿನಲ್ಲಿ 100 ಕೆಜಿನೇ ಬೇಕಾಗಿರುತ್ತೆ, ಆಲ್ರೆಡಿ ಭೂಮಿಯಲ್ಲಿ ಇದೆ. ಹಾಗಾಗಿ 100 ಕೆಜಿ ಪೊಟ್ಯಾಶ್ ಎಕ್ಸಾಂಪಲ್ ತಂದ್ರೆ ಒಂದು 5-10,000 ರೂಪಾಯಿ ಉಳಿಸಬಹುದು ಅವರು. ಒಂದ್ ಎಕರೆಗೆ ಉಳಿಸಬಹುದು. ನೀವು ನಿಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಹಾಕಿದ್ರೆ ಉಳಿಸಬಹುದು. ಮತ್ತೆ ಇನ್ನೊಂದೇನೆಂದ್ರೆ, ನಿಮ್ದು ಭೂಮಿ ಸವಳ ಆಗ್ತಾ ಇದ್ರೆ, ಕ್ಷಾರ ಆಗ್ತಾ ಇದ್ರನ್ನ ಕೂಡ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ಅದನ್ನ ನೀವು ಮುಂದೆ ಕ್ಷಾರ ಆಗಲಾರ್ದಂಗೆ ನೋಡ್ಕೊಳ್ಳಕ್ಕೆ ಇದೊಂದು ಮಣ್ಣು ಪರೀಕ್ಷೆ ಅತಿ ಸೂಕ್ತ. ನಿಮ್ದು ಭೂಮಿ ಇವಾಗ ಸವಳಿದೆ, ಕ್ಷಾರ ಆಗ್ತಾ ಇದೆ ಇನ್ನೊಂದ್ 2 ವರ್ಷದಲ್ಲಿ, ಅದನ್ನ ತಪ್ಪಿಸಲು ಕೂಡ ಮಣ್ಣು ಪರೀಕ್ಷೆ ಬಹಳ ಉತ್ತಮವಾಗಿದ್ದು. ಮತ್ತೆ ನೀರು ಸವಳಿದ್ರೆ ಕೂಡ ನಿಮ್ಗೆ ಮಣ್ಣಿನ ಮುಖಾಂತರನೇ ಗೊತ್ತಾಗುತ್ತೆ. ನೀರು ಪರೀಕ್ಷೆ ಮಣ್ಣು ಪರೀಕ್ಷೆ ಎರಡು ಮಾಡಿಸಿದಲ್ಲಿ ರೈತರಿಗೆ ತುಂಬಾ ಅನುಕೂಲ ಇದೆ. ಅಂದ್ರೆ ಮಣ್ಣು ಪರೀಕ್ಷೆ ಜೊತೆ ಜೊತೆಗೆ ನೀರು ಪರೀಕ್ಷೆಯನ್ನು ಕೂಡ ತಾವು ಮಾಡಿಕೊಡ್ತಾ ಇದ್ರಿ? ಮುಂದಿನ ದಿನಗಳಲ್ಲಿ ಮಣ್ಣು ಮತ್ತೆ ನೀರು ಪರೀಕ್ಷೆ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಪ್ರಾರಂಭವಾಗುತ್ತದೆ. ರೈತ ಬಾಂಧವರಲ್ಲಿ ತಗೊಂಡ್ಬಿಟ್ಟು ಫಲಿತಾಂಶ ತಗೊಂಡೋಗ್ಬೋದು. ಈಗ ತಾವು ಹೇಳಿದ್ರಿ ಮಾದರಿಯನ್ನು ಯಾವ ರೀತಿ ತೆಗಿಬೇಕು ಅನ್ನೋದ್ರ ಬಗ್ಗೆ, ಸಾಕಷ್ಟು ರೈತರಿಗೆ ಇದ್ರ ಬಗ್ಗೆ ಒಂದು ಜ್ಞಾನ ಇದೆ, ಆದರೂ ಕೂಡ ಎಲ್ಲಾದರೂ ಕನ್ಫ್ಯೂಸ್ ಆಯ್ತು, ನಾವು ಹೆಂಗ್ ತೆಗಿಬೇಕಪ್ಪ ನಮ್ಗೆ ಗೊತ್ತಾಗ್ಲಿಲ್ಲ ಅನ್ನುವಂಥವ್ರಿಗೆ ತಾವು ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ತೀರಿ ಅಥವಾ ಅವ್ರು ಸಂಪರ್ಕ ಮಾಡಿದ್ರೆ ಅವರಿಗೆ ಹೇಳ್ತಾ ಇದ್ರಿ? ಸಂಪರ್ಕ ಮಾಡಿದ ಕೂಡ ವಿವರವಾಗಿ ಹೇಳ್ತೀವಿ ಸರ್. ಇನ್ನೊಂದು ವಿಶೇಷವಾಗಿ, ಡಿಸೆಂಬರ್ 5 ವಿಶ್ವ ಮಣ್ಣು ದಿನಾಚರಣೆ ಅಂತ ಪ್ರತಿ ವರ್ಷನೂ ನಾವು ಅದನ್ನ ಸೆಲೆಬ್ರೇಷನ್ ಆಗಿ ಮಾಡ್ತೀವಿ. ಅದರಲ್ಲಿ ಆ ದಿವಸ ಮಣ್ಣು ಮಾದರಿ ತೆಗೆಯೋದ್ರ ಬಗ್ಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಡೆಮೋ ಮುಖಾಂತರ ಅವರಿಗೆ ವಿವರವಾಗಿ ಹೇಳ್ತೀವಿ. ಯಾರಾದ್ರೂ ರೈತ ಬಂದರು ನನ್ನ ಫೋನ್ ನಂಬರ್ ತಗೊಂಡ್ಬಿಟ್ಟು ಅದರಲ್ಲಿ ಹೇಳಿದ್ರು ಕೂಡ ನೀವು ಮಾಡಬಹುದು. ಹಾಗಾಗಿ ಇಲ್ಲಿನೂ ಬಂದು ಭೇಟಿಯಾದಾಗ ಕೂಡ ನಮ್ಮ ಹತ್ರ ಲಿಟ್ರೇಚರ್ ಅಂತೀವಲ್ಲ, ಮಣ್ಣು ಪರೀಕ್ಷೆ ಮಹತ್ವದ ಬಗ್ಗೆ ಲಿಟ್ರೇಚರ್ ಕೊಡ್ತೀವಿ ಸರ್ ಅವರಿಗೆ. ತಮ್ಮ ನಂಬರ್ ಅನ್ನ ಹೇಳ್ತೀರಿ? ನನ್ನ ನಂಬರ್ ರೈತ ಬಾಂಧವರೇ ತಗೊಳ್ಳಿ, 8650-944-765. 8650-944-765. ಆತ್ಮೀಯರೇ, ಡಾಕ್ಟರ್ ಸವಿತಾ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8650-94-46-85 ಸರಿಯಾದಲ್ರಿ? ಸರಿ. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಈ ಮಣ್ಣು ಪರೀಕ್ಷೆ ಬಗ್ಗೆ ಆಯಿತು, ನೀರು ಪರೀಕ್ಷೆ ಬಗ್ಗೆ ಆಯಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಸವಿತಾ ಬಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಮಣ್ಣು ಪರೀಕ್ಷೆಯ ವಿಶೇಷತೆಗಳು ಏನದಾವ, ಅದನ್ನು ಯಾಕೆ ಮಾಡಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಹೇಳಿದ್ರಿ. ಯಾವ ರೀತಿ ಮಾಡಿಸಬೇಕು, ಎಂಥ ಮಣ್ಣನ್ನು ನಾವು ಸ್ಯಾಂಪಲ್ ಆಗಿ ತಗೊಳ್ಬೇಕು, ಏನು ಮಾಡಬೇಕು ಏನು ಮಾಡಬಾರದು, ಎಲ್ಲ ವಿಚಾರಗಳನ್ನು ತಾವು ಸೂಕ್ತವಾಗಿ ಹೇಳಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ರೈತ ಬಾಂಧವರಿಗೆ. ನೀವು ದಯಮಾಡಿ ಎಲ್ಲರೂ ಮಣ್ಣು ಪರೀಕ್ಷೆ ಮಾಡಿಕೊಳ್ಳಿ ಅಂತ ನಾನು ವಿನಂತಿಸಿಕೊಳ್ತೇನೆ ಸರ್. ಧನ್ಯವಾದಗಳು. ಇದುವರೆಗೆ ಮಣ್ಣು ಪರೀಕ್ಷೆ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ ಬಿ ಸವಿತಾ ಅವರೊಂದಿಗೆ ಮಾತುಕತೆಯನ್ನು ಆಲಿಸಿದಿರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ರೋಳಿ. ಕೇಳುಗರೆ, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ರಂಗಗೀತೆಯನ್ನು. ವಂದಿಸುವೆ ಮೌನೀಂದ್ರ ನಿಮ್ಮ ಚರಣ ಕಮಲಗೆ, ವಂದಿಸುವೆ ಮೌನೀಂದ್ರ ನಿಮ್ಮ ಚರಣ ಕಮಲಗೆ, ವಂದಿಸುವೆ ಮೌನೀಂದ್ರ ನಿಮ್ಮ ಚರಣ ಕಮಲ. ಇಂದಿರಾ ಬರ ಚರಣಯುಗಳ ಸರಸಿದ ಭೃಂಗ